ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀ ರಾಮಸಖ್ಯ ಭಾಗವತರು ಪಿ ನಿತ್ಯಾನಂದರಾವ್ ಪೇಜಾವರ ಮದ್ದಳೆ. ಶ್ರೀಕೃಷ್ಣ ಪ್ರಸಾದ್ ಉಳಿತಾಯ. ನಿರೂಪಣೆ ಶ್ರೀಮತಿ ಕೃಷ್ಣಕುಮಾರಿ. ಕೇಳಿ ಶ್ರೀ ರಾಮಸಖ್ಯ ಯಕ್ಷಗಾನ ಪ್ರಸಂಗದಿಂದ ಇದ ಹಾಡುಗಳನ್ನು. ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಗ ಪೀಲು ಅಷ್ಟತಾಳ. ಪ್ರಸಂಗ ಪ್ರಸ್ತುತಿಗೆ ಮೊದಲು ಸಕಲ ದೇವರುಗಳನ್ನು ಸ್ತುತಿಸುವ ಸಾಂಪ್ರದಾಯಿಕ ಹಾಡು ರಾಗ ಕೇದಾರಗೌಳ ಭಾಮಿನಿ. ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದ ಅಂಬುಜಗೆ ಪೊಡ ಮಡುತ ಬಣ್ಣಿ ಪೆನಿ ಕಥಾಮೃತವ ಅಣ್ಣನಾದಂತಹ ವಾಲಿಯ ಭಯದಿಂದ ಕಿಷ್ಕಿಂದೆಯನ್ನು ತೊರೆದು ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿದ್ದ ಸುಗ್ರೀವ ಪರ್ವತದ ತಪ್ಪಲಿನಲ್ಲಿರುವ ರಾಮಲಕ್ಷ್ಮಣರನ್ನು ಕಂಡು ಕಪಿವೀರರಿಗೆ ಹೀಗೆ ಆಜ್ಞಾಪಿಸುತ್ತಾನೆ. ರಾಗ ಮಧ್ಯಮಾವತಿ, ಮೊದಲಿಗೆ ವಾರ್ಧಿಕ, ಬಳಿಕ ಏಕತಾಳ. ಇರದೆ ಲಕ್ಷ್ಮಣನೊಡಂಬಡಿಸಲ್ಕೆ ಋಷ್ಯಮುಖ ಗಿರಿಯಿಂದ ಕಂಡು ವಾಲಿಯ ಭಯದಿ ಸುಗ್ರೀವ ವಾಲಿಯ ಭಯದಿ ಸುಗ್ರೀವ ಸರಸಿಜೋದ್ಭವ ಸುತಾದಿಗಳೊಡನೆ ಹತ್ತಿರಕ್ಕೆ ಕರೆದಾಗಳಿಂತೆಂದನು Thank you. ಏನು ಸೋದಿಗವೆಂದು ಜನಗೀಗ ಬೇಳಿ ತರಣಿ ಪ್ರಕಾಶದಿಂದ ಪಂಪಾತೀರಕ್ಕೆ ಬಂದು ತರಣಿ ಪ್ರಕಾಶದಿಂದ ಪಂಪಾತೀರಕ್ಕೆ ಬಂದು ಅಲ್ಲಿರುವಂಥ ವೀರರ ದಾರೆಂದು ನೋಡಿ ದುರುಳನಗ್ರಧನು ಸಂಹರಿಸಬೇಕೆನು ತೆಲ್ಲ ದುರುಳನಗ್ರಧನು ಸಂಹರಿಸಬೇಕೆನು ತೆಲ್ಲ ಕರೆಸಿತಾನಿವರನು ಕಳುಹಿಸಿರುವನು ವಾನರೇಶ್ವರರೆಲ್ಲರೂ ಕೇಳಿ ಸುಗ್ರೀವನಿಂದ ಆಜ್ಞಾನುಧಾರಿಯಾಗಿ ಋಷ್ಯಮುಖ ಪರ್ವತದಿಂದ ಇಳಿದು ಬಂದ ಹನುಮಂತ ರಾಮ ಲಕ್ಷ್ಮಣರನ್ನು ಉದ್ದೇಶಿಸಿ ಈ ರೀತಿ ಪ್ರಶ್ನಿಸುತ್ತಾನೆ. ರಾಗಮಾಂಡ್ ಏಕತಾಳ. ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರ ಪ್ರಶ್ನೆಗೆ ರಾಮನ ಉತ್ತರವನ್ನು ಕೇಳೋಣ. ರಾಗ ಕೇದಾರಗೌಳ ಅಷ್ಟತಾಳ. ಧರೆಯೊಳತ್ಯಧಿಕ ಅಯೋಧ್ಯಾಪುರ ಅಯೋಧ್ಯಾಪುರದರ ಸದಾ ಸುತರು ನಾವು ಅಧಿಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರನೇ ಈತನೆಂಬುದನ್ನು ಅರಿತ ಹನುಮಂತ ಭಕ್ತಿಯಿಂದ ರಾಮನನ್ನು ಈ ರೀತಿ ಸ್ತುತಿಸುತ್ತಾನೆ. ರಾಗ ಕನ್ನಡ ತ್ರಿವಿಡ ತಾಳ. ಪಾಹಿ ಪಂಕಜ ವಜ್ರದೇಹಿ ಹನುಮಂತನನ್ನು ಕಲ್ಪಿಸಿಕೊಂಡಿದ್ದ ರಾಮನ ಸಂಶಯ ನಿವಾರಣೆಗಾಗಿ ತನ್ನ ನಿಜ ರೂಪವನ್ನು ತೋರುತ್ತಿರುವ ಹನುಮಂತ. ರಾಗ ಹಂಸಧ್ವನಿ ಅಷ್ಟತ್ತಾಳ. ನಿಜ ವೇಷವಿದ ನೋಡು ಹನುಮಂತನ ಿಸಿಕೊಂಡು ಸುಗ್ರೀವನಲ್ಲಿಗೆ ಕರೆತಂದ ಹನುಮಂತ ಸುಗ್ರೀವನಲ್ಲಿ ರಾಮ ಲಕ್ಷ್ಮಣರನ್ನು ಈ ರೀತಿ ಪರಿಚಯಿಸುತ್ತಾನೆ. ತಾಳ ರೂಪಕ. ಭಾನು ನಂದನ ವಾನರೇಶ್ವರ

ಬಾಳವನು ಸಹಸದಿಂದಲೆತ್ತುವನು ಇಂದು ನೀನೆತ್ತಿದರೆ ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಬಳಿ ಕುಂದೆ ಮತದಿಂದ ಇಹು ಎಂದು ಬೇಡಿದನು ರಾಘವ ಸುಗ್ರೀವನಿಗೆ ತನ್ನ ಶಕ್ತಿಯ ಮೇಲಿರುವ ಸಂಶಯ ನಿವಾರಣೆಗಾಗಿ ರಾಮ ಈ ರೀತಿ ಮಾಡುತ್ತಾನೆ. ವೀರರಸ ತ್ವರಿತ ಜಂಪೆ ತಾಳ ವಾಲಿಯನ್ನು ಯುದ್ಧಕ್ಕೆ ಬರ ಹೇಳು ಎಂಬ ರಾಮನ ಪದ್ಯ, ರಾಗ ಮೋಹನ ಜಂಪೆ ತಾಳ. ಶೀಲೋಲ ಶರಣೆಂದು ಸ್ತುತಿಗೈಯೇ ಸುಗ್ರೀವ ಶರಣೆಂದು ಸ್ತುತಿಗೈಯೇ ಸುಗ್ರೀವ ಶ್ರೀಲೋಲ ಶರಣೆಂದು ಸ್ತುತಿಗೈಯೇ ಸುಗ್ರೀವ ಬಾಲಿಯನು ಗಣಗೆ ಬರ ಹೇಳೆಂದ ರಾಮ ಕೊನೆಗೆ ಮಂಗಲ ರಾಗ ಮಧ್ಯಮಾವತಿ ಕರದುಳು ಪರಶುಭಾಶಂಕುಶಧಾರಿಗೆ ಪರುಷದಿ ಭಕ್ತರ ಪುರೇವಬಗೆ ಪುರಗಭೂಷಣನ ಕುಮಾರ ಗಜವದನ ಪುರಗಭೂಷಣನ ಕುಮಾರ ಗಜವದನ ಕರ್ಣಕ ಬಲಗಾರತಿ ಎತ್ತಿರೆ ಗಜಮುಖರವಗೆ ಗಣಪಗೆ ಇದುವರೆಗೆ ಶ್ರೀ ರಾಮಸಖ್ಯ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪಿ ನಿತ್ಯಾನಂದರಾವ್ ಪೇಜಾವರ, ಮದ್ದಳೆ ಶ್ರೀ ಕೃಷ್ಣಪ್ರಸಾದ್ ಉಳಿತಾಯ, ನಿರೂಪಣೆ ಶ್ರೀಮತಿ ಕೃಷ್ಣಕುಮಾರಿ. ಇನ್ನು ಮುಂದೆ ಸುಬಿನಾ ಮೋತಿಸ್ ಕಂಬ್ರಿಕರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಓ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಬಸುನ ಪುಗಡಿ ಗಲ್ತಮುಗೋ ಬಸುನ ಪುಗಡಿ ಗಲ್ತಮುಗೋ ಬಸುನ ಪುಗಡಿ ಗಲ್ತಮುಗೋ ಬಸುನ ಪುಗಡಿ ಗಲ್ತಮುಗೋ ಅನಿ ಬಸುನ ಪುಗಡಿ ಗಲ್ತಮುಗೋ ಬಸುನ ಪುಗಡಿ ಗಲ್ತಮುಗೋ ಅನಿ ಬಸುನ ಪುಗಡಿ ಗಲ್ತಮುಗೋ ಅನಿ ಬಸುನ ಪುಗಡಿ ಗಲ್ತಮುಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಅನಿ ಆವೋ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ ಜಾಯ

ಬಡಿರೆ ಕಿರಿಡೋ